ಇದುವರೆಗೆ ಬಹಟಿಯ ಹನುಮಂತ ಮೇಲಿನ್ಮನೆ ಮತ್ತು ಸಂಗಡಿಗರಿಂದ ಜಗ್ಗಲಿಕೆ ವಾದನ ಕೇಳಿದಿರಿ. ಇದಾಗಿತ್ತು ನಮ್ಮ ಇವತ್ತಿನ ಕೃಷಿ ರಂಗ. ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಆಕಾಶವಾಣಿ ಕಲಬುರಗಿ, ಸಮಯ 7 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಆನ್ ನೆಕ್ಸ್ಟ್, ನಮ್ಮ ಕನಸಿಗೆ ನಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಆನ್ ನೆಕ್ಸ್ಟ್, ನಮ್ಮ ಕನಸಿಗೆ ನಮ್ಮದೇ ಮಾತು. ಭಾಗವಹಿಸುತ್ತಾರೆ ಬಿವಿಎಂ ಕಾಲೇಜಿನ ವಿದ್ಯಾರ್ಥಿನಿಯರು. ಕೇಳಿ ಏರ್ ನೆಕ್ಸ್ಟ್. ಕೇಳಿದರಿಗೆ ನಮಸ್ಕಾರ. ನಮ್ಮ ಹೆಸರು ಭಾವಿ. ನಾವೊಂದು ಏರ್ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಇದ್ದೇವೆ. ಅಜ್ಞಾತವಾದದಿಂದ ಭಾವವನ್ನು ನಾಸ್ತಿಕನು ಅಜ್ಞಾನ ಎಂಬುದಕ್ಕೆ ಕಂಗೇ ಬಿಟ್ಟ ಜಿಜ್ಞಾಸ ಏನೆಂದು ಪರತಿಸದ ವಿಜ್ಞಾನಿ ಸಂಯತ್ತಶ್ವಾದ ಮೇಲೆ ಮಂಕುತಿಮ್ಮ. ಖ್ಯಾತ ಕನ್ನಡ ಕವಿ ಡಿರಾಜಿಯವರ ಮಂಕುತಿಮ್ಮನ ಕಂತಾದ ಕೃತಿಯಿಂದ ಆಯ್ದ ಒಂದು ಪದ್ಯ ಅದು. ಈ ಪದ್ಯದ ಸಾರಾಂಶ ನೋಡೋದಾದ್ರೆ, ಪರ ವಿರೋಧಗಳ ಜಂಜಾಟದ ನಡುವೆ ಇರುವ ನಮ್ಮನ್ನು ದೇವಾಲಯವೇ ಕಾಪಾಡು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲಕ್ಕೆ ಹೇಳಿದೆ ಅಂತ ಯೋಚಿಸ್ತಿದ್ದೀರಾ? ನಾವು ಇವತ್ತು ಏರ್ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಇದ್ದೇವೆ. ಬೆಂಗಳೂರಿನ ವಿವಿಎನ್ ಪದವಿ ಕಾಲೇಜಿನ ವಿದ್ಯಾರ್ಥಿನಿಯರು ಸೇರಿದ್ದೇವೆ. ಆತ್ಮನಿರ್ಭರ ಭಾರತದ ವಿಶ್ವದ ವಿವಿಧ ಆಯಾಮಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ನಮ್ಮ ಸ್ನೇಹಿತರು ವಿಷಯಗಳ ಪರ ವಿರೋಧ ಮಾತನಾಡುವಾಗ ನಮಗೆ ಯಾವುದೇ ರೀತಿಯ ತುಳು ಉಂಟಾಗಬಾರದು ಅಂತ ಪ್ರಾರ್ಥನೆ ಮಾಡಿದ್ದು. ಇದರ ಮಾತುಗಳನ್ನು ಕೇಳಿದರೆ ನೀವು ಅಷ್ಟೇ ಯಾವುದೇ ನಿರ್ಣಯಕ್ಕೆ ತಕ್ಷಣ ಬರಬೇಡಿ. ಸಮಾಧಾನವಾಗಿ ಲಾಜಿಕಲ್ಲಾಗಿ ಯೋಚನೆ ಮಾಡಿ ನಮ್ಮ ಮಾತುಗಳ ಬಗ್ಗೆ ವಿಶ್ಲೇಷಣೆ ಮಾಡಿ. ಆತ್ಮನಿರ್ಭರ ಭಾರತ ಅಥವಾ ಸೆಲ್ಫ್ ರಿಲಯಂಟ್, ಇದು ಭಾರತಕ್ಕೆ ಪ್ರಸ್ತುತ ದಿನದಲ್ಲಿ ಅತಿ ಅಗತ್ಯವಾದದ್ದು. ನಾವಿವತ್ತು ಆ ಸೆಲ್ಫ್ ರಿಲಯನ್ಸ್ ಅನ್ನೋದನ್ನ ಮೂರು ಭಾಗವಾಗಿ ಮಾಡಿಕೊಂಡಿದ್ದೀವಿ. ಕೃಷಿ, ಆರೋಗ್ಯ, ಐಟಿ ಅಥವಾ ಮಾಹಿತಿ ತಂತ್ರಜ್ಞಾನ. ನಾನು ಮತ್ತು ನನ್ನ ಸ್ನೇಹಿತರ ಮಾತು ಶುರು ಆಗೋದಕ್ಕೂ ಮುಂಚೆ ಒಂದು ಹಾಡು ಕೇಳೋಣ. ಯಾವ್ದು ಗೊತ್ತಾ, ಆಗದೆಯಿಂದ ಕೈಕಟ್ಟಿ ಕಳಿತಾರೆ. ಯಾಕೆ ಈ ಹಾಡು ಅಂದ್ರೆ, ನಾವು ಯುವಜನರು ನಮ್ಮ ಕೈಯಲ್ಲಿ ನಮ್ಮ ದೇಶವನ್ನು ಸ್ವಾಭಿಮಾನಿ ಸದೃಢ ಭಾರತ ಮಾಡಲಿಕ್ಕೆ ಸಾಧ್ಯನ ಅಂತ ಸಂಶಯ ಮಾಡ. ಅದಕ್ಕಾಗಿ ಈ ಹಾಡು. ಶ್ರೀವಿದ್ಯಾಎಸ್, ನಾನು ಪ್ರಥಮ ವರ್ಷ ಬಿಕಾಂ ವಿದ್ಯಾರ್ಥಿನಿ. ಹಾಡು ಹೇಳುವುದು ಹಾಗೂ ಪುಸ್ತಕ ಓದುವುದು ನನ್ನ ಅಭ್ಯಾಸ. ಕಂಪನಿ ಸೆಕ್ರೆಟರಿ ಆಗಬೇಕೆಂಬುದೇ ನನ್ನ ಗುರಿ. ನಮಸ್ತೆ, ನನ್ನ ಹೆಸರು ದೀಪಿಕಾಎಸ್, ಬಿಬಿಎಂ ಪದವಿ ಕಾಲೇಜಿನಲ್ಲಿ ಓದುತ್ತಿದ್ದೇನೆ. ನನ್ನ ಕನಸು, ನನ್ನ ಗುರಿ ಐಎಎಸ್ ಅಧಿಕಾರಿಯಾಗುವುದು. ನನ್ನ ಹವ್ಯಾಸ ಪುಸ್ತಕಗಳನ್ನು ಓದುವುದು, ಕವಿತೆ ಬರೆಯುವುದು, ನನ್ನ ನೆಚ್ಚಿನ ಚಲನಚಿತ್ರ ಗೀತೆಗಳನ್ನು ಹಾಡುವುದು, ಪ್ರೈಸ್ ಬರುತ್ತೋ ಬರಲು ಆದ ಡಿಬೇಟ್ ಮತ್ತು ಆಶುಭಾಷಾದಂತಹ ಸ್ಪರ್ಧೆಗಳಲ್ಲಂತೂ ಭಾಗವಹಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭೂಮಿಕಾ ಬಿ. ನನಗೆ ಹಾಡು ಹೇಳುವುದು ಮತ್ತು ಚಿತ್ರ ಬಿಡಿಸುವುದು ನನ್ನ ಅಭ್ಯಾಸ. ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕೆಂದು ನನ್ನ ಗುರಿ. ಕೇಳುಗರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಪೂರ್ವಿತ. ನಾನು ವಿವಿಎಂ ಪದವಿ ಕಾಲೇಜಿನಲ್ಲಿ ಓದುತ್ತಿದ್ದೇನೆ. ಚಿತ್ರ ಬಿಡಿಸುವುದು, ಕ್ರೀಡೆ ಆಡುವುದು, ರಂಗೋಲಿ ಬಿಡಿಸುವುದು ನನ್ನ ಹವ್ಯಾಸ. ಕೆಎಎಸ್ ಅಧಿಕಾರಿಯಾಗುವುದು ನನ್ನ ಕನಸು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರುಣಾಯನ್ ಕೌಂಡಿನ್ಯ. ನಾನು ವಿವಿಎಂ ಕಾಲೇಜಿನಲ್ಲಿ ಪದವಿ ವಿದ್ಯಾರ್ಥಿನಿ. ನನ್ನ ಹವ್ಯಾಸ ಬಿಡುವಿನ ಸಮಯದಲ್ಲಿ ವಾಲಂಟಿಯರಿಂಗ್ ಮಾಡುವುದು. ಕೇಳುಗರಿಗೆ ನಮಸ್ಕಾರ. ನನ್ನ ಹೆಸರು ಮಮತಾ ಎಸ್. ನಾನು ವಿವಿಎಂ ಪದವಿ ಕಾಲೇಜಿನಲ್ಲಿ ಅಂತಿಮ ವರ್ಷದ ಬಿಕಾಂ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಗುರಿ ಸಿನಿಮಾ ನಟಿಯಾಗುವುದು. ನಾನು ನಟನಾ ಸಂಸ್ಥೆಯಲ್ಲಿ ನಟನೆ ತರಬೇತಿ ಪಡೆದಿದ್ದೇನೆ. ಹಲವು ಟಿವಿ ಚಾನೆಲ್ಗೆ ಆಡಿಷನ್ ಕೊಟ್ಟಿದ್ದೇನೆ. ನನ್ನ ಹವ್ಯಾಸ ಗಿಟಾರ್ ನುಡಿಸೋದು, ಡಾನ್ಸ್ ಮಾಡೋದು, ಹಾಡಾಡೋದು ಇತ್ಯಾದಿ. ನನ್ನ ವಿದ್ಯಾಭ್ಯಾಸ ಅಂದರೆ ಬಿಕಾಂ ನಂತರ ನಟನೆಯನ್ನು ನನ್ನ ವೃತ್ತಿಯಾಗಿಸಬೇಕು ಎಂದು ನಿರ್ಧರಿಸಿದ್ದೇನೆ. ಆರೋಗ್ಯವೆಂದರೆ ಸಂಪೂರ್ಣ ದೈಹಿಕ, ಮಾನಸಿಕ, ಸಾಮಾಜಿಕ ಸುಸ್ಥಿತಿ. ಕೇವಲ ರೋಗ ಬಾಧೆಗಳ ಗೈರು ಹಾಜರಿಯಷ್ಟೇ ಅಲ್ಲ, ಆರೋಗ್ಯವೇ ಭಾಗ್ಯ. ದೇಶದ ಆರೋಗ್ಯ ಸೌಲಭ್ಯಗಳನ್ನು ಬಲಪಡಿಸುವ ಹೊಸ ಅಂತ ಆತ್ಮನಿರ್ಭರ ಭಾರತ. ಈ ವಿಷಯದ ಬಗ್ಗೆ ಮಾತನಾಡಲು ನಮ್ಮ ಸ್ನೇಹಿತೆ ಭೂಮಿಕಾ ಬರುತ್ತಿದ್ದಾಳೆ. ಆರೋಗ್ಯ ಮನುಷ್ಯನಿಗೆ ಆರೋಗ್ಯವೇ ಶ್ರೇಷ್ಠ ಉಡುಗೊರೆ, ಸಂತೃಪ್ತಿಯೇ ಶ್ರೇಷ್ಠ ಸಂಪತ್ತು, ವಿಶ್ವಸಾರ್ಹತೆಯೇ ಶ್ರೇಷ್ಠ ಸಂಬಂಧ ಎಂಬ ನುಡಿಗಳನ್ನು ಗೌತಮ ಬುದ್ಧರು ಹೇಳಿದ್ದಾರೆ. ಆತ್ಮನಿರ್ಭರ ಭಾರತ, ಹೌದು, ಸ್ವಾವಲಂಬನೆ ಎಂದರೆ ಜೀವನದಲ್ಲಿ ಯಾರು ಇತರರನ್ನು ಅವಲಂಬಿಸಬಾರದು. ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಮ್ಮ ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬ ಮನುಷ್ಯರು ಕೂಡ ದೃಢಕಾಯಿಯಾಗಿದ್ರು, ಆರೋಗ್ಯದಿಂದಿದ್ರು. ಆದರೆ ಅವರ ಜೀವನ ಶೈಲಿಯು ಕೂಡ ಹೀಗೆ ಇತ್ತು. ಒಳ್ಳೆಯ ಆಹಾರ, ಹಣ್ಣು ಮತ್ತು ತರಕಾರಿಗಳನ್ನು ಸೇವಿಸುತ್ತಿದ್ದರು. ಇದಲ್ಲದೆ ವ್ಯಾಯಾಮ, ಕಸರತ್ತು, ಓಡುವುದು, ಆಡುವುದು ಇಂತಹ ದಿನನಿತ್ಯ ಕಾರ್ಯಕ್ರಮದಲ್ಲಿ ಕೂಡ ಕೈಗೊಂಡಿದ್ದರು. ಆದರೆ ಕಾಲ ಸಾಗುತ್ತಿದ್ದಂತೆ ಮನುಷ್ಯರ ಜೀವನ ಶೈಲಿ ಕೂಡ ಬದಲಾಯಿತು. ಜಾಗತೀಕರಣದಿಂದ ನಮ್ಮ ಸಂಸ್ಕೃತಿ, ನುಡಿ, ನಡತೆ, ಪದ್ಧತಿಗಳು ಕೂಡ ಕಣ್ಮರೆಯಾಗುತ್ತಿದೆ. ಹಿಂದೆ ಅಮ್ಮನಲ್ಲೇ ಆರೋಗ್ಯವಿತ್ತು. ಹೇಗೆಂದರೆ ಕಫ ಬರುವುದೇ ಶುಂಠಿ ಕಷಾಯ ಸೇವಿಸಿರಿ, ಕಾಮಾಲೆ ರೋಗಗಳೇ ನಿತ್ಯ ಮೊಸರು ಸೇವಿಸಿ, ಉಗುರಿಸುತ್ತೀರಿಯೇ ನಿಂಬೆ ಹಣ್ಣಿನೊಳಗೆ ಬೆರಳು ಹಿಡಿ, ಇಂತಹ ಹಲವಾರು ಔಷಧಿಗಳನ್ನು ನಮ್ಮ ಪೂರ್ವಜರು ರೂಢಿಸಿದ್ದರು. ಆದ್ರೆ ನಿನ್ನೆ ದಿನ ಕಳೆದಂತೆ ಹಿತ್ತ ಗಿಡ ಮದ್ದಲ್ಲ. ಹೌದು, ನಮ್ಮ ಪೂರ್ವಜರು ಈಗಾದರೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮಗೆ ಹಿತ್ತಲೇ ಬರುವಂತಹ ಯಾವುದೇ ಗಿಡ ಮೂಲಿಕೆ ಆಗಿರಬಹುದು, ಬಳ್ಳಿ ಆಗಿರಬಹುದು, ಅದು ನಮ್ಮ ಮದ್ದಲ್ಲ. ಅದೇ ಆ ವಿದೇಶದವರು ತಯಾರಿಸಿದ ಮದ್ದೇನ ಅಥವಾ ಔಷಧಿಯೇ ನಮ್ಮ ಮದ್ದು. ಇದಕ್ಕೆ ಒಂದು ಉದಾಹರಣೆ ಕೂಡ ಕೊಡಬಲ್ಲೆ. ನಾಟಿ ವೈದ್ಯರಿಗೆ ನಸ್ಗುಲ್ಲಿಕಾಯಿ ತುಂಬಾ ಮಹತ್ವದಾಗಿತ್ತು. ಅದು ಪಾರ್ಕಿನ್ಸನ್ ಕಾಯಿಲೆಗೆ ಉತ್ತಮ ಔಷಧವೆಂದು ವಿದೇಶದವರು ಪ್ರತೀತಿ ಪಡೆದ ನಂತರ ಆ ಔಷಧಿಯ ರೂಪದಲ್ಲಿ ಅವರು ತಯಾರಿಸಿ ನಾವೇ ಇದನ್ನು ಕಂಡುಹಿಡಿದಿದ್ದು ಇನ್ನು ತಮ್ಮ ಸಂಪತ್ತನ್ನು ಹೆಚ್ಚಿಸಿದ್ದಾರೆ. ನಮ್ಮಲ್ಲಿ ಎಷ್ಟು ಜನಕ್ಕೆ ಸತ್ತಗಂಧಿ ಗಿಡದ ಮಹತ್ವ ಗೊತ್ತು? ಎಷ್ಟು ಜನಕ್ಕೆ ಅದು ಗಿಡನೋ ಬೆಳೆನೋ ಅಂದು ಗೊತ್ತಿಲ್ಲ. ಹಾವಿನಂತೆ ಇರುವುದು ಎಂಬ ಭಾವನೆ ಕೂಡ ಇರಬಹುದು. ಆದರೆ ಈ ಬಳ್ಳಿ ಎಷ್ಟು ಮಹತ್ವದಾಗಿದೆ ಅಂದರೆ ಈ ಮಹತ್ವವನ್ನು ತೋರಿದ ವಿದೇಶದವರು ಬಳ್ಳಿಯನ್ನು ಉಪಯೋಗಿಸಿ ಔಷಧಿ ಅಥವಾ ಮಾತ್ರೆ ರೂಪದಲ್ಲಿ ತಂದು ಇಟ್ಬಿಟ್ರು. ಇದು ನಮ್ಮಲ್ಲಿ ಹಲವಾರಲ್ಲಿ ಓ ವಿದೇಶಿಯ ಮಾತ್ರೆ ಅತ್ಯಂತ ಶಕ್ತಿಯುತ, ವೇಗವಾಗಿ ಕೆಲಸ ಮಾಡುತ್ತೆ ಎಂಬ ತಪ್ಪು ಕಲ್ಪನೆ ಕೂಡ ಮೂಡಿಬಂದಿದೆ. ಹೇಳುತ್ತಾ ಹೋದ್ರೆ ಅಂತ್ಯನೇ ಇಲ್ಲ. ನಮ್ಮ ದೇಶದಲ್ಲಿ ಈ ಜಾಗೃತೀಕರಣದ ಜೊತೆಗೆ ಮತ್ತು ನಮ್ಮ ಸಂಸ್ಕೃತಿ, ನಮ್ಮ ಪಾರಂಪರ್ಯ ಮತ್ತೆ ಮರುಕಳಿಸಲು ಆತ್ಮನಿರ್ಭರ್ ಭಾರತ್ ಯೋಜನೆ ಪ್ರಾರಂಭಿಸಲಾಗಿತ್ತು. ಭಾರತದಲ್ಲಿ ಸಂಪನ್ಮೂಲಗಳು ನೋಡುತ್ತಾ ಹೋದರೆ ನಮ್ಮ ಭಾರತವು ಸಮೃದ್ಧಿ ದೇಶವಾಗಿದೆ. ಇಂದಿನ ಪರಿಸ್ಥಿತಿ ಕೊರೋನಾ ವೈರಸ್ ನಂತಹ ತೀವ್ರವಾದ ಸಾಂಕ್ರಾಮಿಕ ರೋಗದಲ್ಲಿಯೂ ಸಹ ಲಾಕ್ಡೌನ್ ಸಮಯದಲ್ಲಿ ನಮ್ಮ ದೇಶವು ಎಷ್ಟು ಸಾಮರ್ಥ್ಯವಾಗಿದೆ ಎಂದರೆ ತುರ್ತು ಪರಿಸ್ಥಿತಿಯಲ್ಲೂ ಸಹ ಭಾರತ ಸರ್ಕಾರವು ಲಕ್ಷಾಂತರ ಜನರಿಗೆ ಜೀವ ನೀಡಿದೆ. ದೇಶದಲ್ಲಿ ಹಸಿವಿನಿಂದ ಯಾರು ಸಾಯದಂತೆ ಶತಕೋಟಿ ರೂಪಾಯಿ ಮೌಲ್ಯದ ಆರ್ಥಿಕ ಪರಿಹಾರ ಪ್ಯಾಕೇಜ್ಗಳನ್ನು ಕೂಡ ಘೋಷಿಸಿದ್ದರು. ಇದಲ್ಲದೆ ನಮಗೆ ಹೆಮ್ಮೆಯ ವಿಷಯ, ನಮ್ಮ ಭಾರತದಲ್ಲಿ ತಯಾರಿಸಿದ ಪ್ರಮುಖ ಎರಡು ಚುಚ್ಚುಮದ್ದುಗಳು ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಅನ್ನು ತಯಾರಿಸಿದರು. ಕೊರೋನಾ ಮಹಾಮಾರಿ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟಲು ಮತ್ತು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಈ ಎರಡು ಚುಚ್ಚುಮದ್ದು ಪ್ರಮುಖ ಕಾರಣವಾಗಿದೆ. ಆಯುಷ್ಮಾನ್ ಭಾರತ್ ಯೋಜನಾ, ನ್ಯಾಷನಲ್ ಹೆಲ್ತ್ ಮಿಷನ್, ಜನ ಔಷಧಿ ಯೋಜನಾ, ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನಾಗಳಿಗೆ ಕೂಡ ಚಾಲನೆ ನೀಡಲಾಗಿದೆ. ದೇಶದ ಆರೋಗ್ಯ ಕ್ಷೇತ್ರದ ಸುಧಾರಣೆಗಾಗಿ ಬಜೆಟ್ನಲ್ಲಿ ಬೃಹತ್ ಯೋಜನೆ ಘೋಷಿಸಿದ್ದಾರೆ. ದೇಶಾದ್ಯಂತ 17,000 ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಿ ಯೋಜನೆಗಳಿಗೆ ಚಾಲನೆ ನೀಡಲಾಗಿದೆ. ಕೊನೆಯದಾಗಿ 130 ಕೋಟಿಯ ಭಾರತೀಯ ಆತ್ಮನಿರ್ಭರ್ ಭಾರತ್ ಇದು. ಧನ್ಯವಾದಗಳು. ಎಷ್ಟು ಶ್ರೀಮಂತ ದೇಶ ನನ್ನದು! ಇಂದಿನಿಂದ ಅಲ್ಲ, ಜನರು ಗುಹೆಯಲ್ಲಿ ವಾಸಿಸುತ್ತಿದ್ದ ಸಮಯದಲ್ಲೇ ಸುಸಜ್ಜಿತವಾದ ನಾಗರಿಕತೆ ಹೊಂದಿದ ದೇಶ ನನ್ನದು. ಹಿಂದಿನ ಕಾಲದಲ್ಲಿ ಚರಕಾಶ್ರಿತ ಖ್ಯಾತ ವೈದ್ಯರು ಶಸ್ತ್ರಚಿಕಿತ್ಸೆ ನಡೆಸುತ್ತಿದ್ರು. ಇವತ್ತಿನ ನಮ್ಮ ಅಭಿಪ್ರಾಯದಲ್ಲಿ ಏನಾದರೂ ಲೋಪದೋಷ ಇದೆಯಾ ಅಂತ ಆರೋಗ್ಯ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆ ಕಷ್ಟನಾ ಅಂತ ಚರ್ಚೆ ನಡೆಸಲಿಕ್ಕೆ ಬರ್ತಿದ್ದಾರೆ ಭಾರತದ ಆರೋಗ್ಯ ಕ್ಷೇತ್ರ ಇಷ್ಟೊಂದ್ ಮುಂದುವರೆದಿದ್ರೆ ವೈಫಲ್ಯಗಳು ಕಂಡು ಬರ್ತಿತ್ತ? ಹೋದ ವರ್ಷ ಬೇಸಿಗೆಯಲ್ಲಿ 60 ಹೆಚ್ಚು ಮಕ್ಕಳು ಆಮ್ಲಜನಕ ಕೊರತೆಯಿಂದ ಪ್ರಾಣ ಕಳ್ಕೊಂಡಿದ್ದಾರೆ. ಇದು ಭಾರತದ ಆರೋಗ್ಯ ವ್ಯವಸ್ಥೆಯಲ್ಲಿರೋ ವೈಫಲ್ಯ. ಭಾರತದಲ್ಲಿ ಆರೋಗ್ಯ ವ್ಯವಸ್ಥೆಗಾಗಿ 80% ಹಣ ಪ್ರೈವೇಟ್ ಸೋರ್ಸ್ ಇಂದ ಬರುತ್ತೆ. ಆದ್ರೆ ಕೆನಡಾದಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗೂ ಸರ್ಕಾರನೇ ಹಣ ನಿಯೋಜಿಸುತ್ತೆ. ಅದೇ ತರ ಭಾರತದಲ್ಲಿ ಸರ್ಕಾರನೇ ಹಣ ನಿಯೋಜನೆ ಮಾಡಿದ್ರೆ ಎಲ್ಲಾ ರೀತಿ ಜನರಿಗೂ ಚಿಕಿತ್ಸೆ ಪಡೆಯಕ್ಕೆ ಉಪಯೋಗ ಆಗುತ್ತೆ. ಭಾರತ ಹಾಗೂ ಅಮೆರಿಕ ಎರಡು ರಾಷ್ಟಗಳು ಪ್ರಪಂಚದ ದೊಡ್ಡ ರಾಷ್ಟಗಳಲ್ಲಿ ಎರಡು. ಭಾರತದ ಆರೋಗ್ಯ ವ್ಯವಸ್ಥೆ ಅಮೆರಿಕಗಿಂತಲೂ ವೈಫಲ್ಯ ಇರೋದ್ರಿಂದ WHOದಲ್ಲಿ ಅಮೆರಿಕ 37 ಸ್ಥಾನ ಹಾಗೂ ಭಾರತ 112 ಸ್ಥಾನದಲ್ಲಿದೆ. ಭಾರತ ಈ ಸ್ಥಾನದಲ್ಲಿ ಮುಂದೆ ಬರಬೇಕು ಅಂದ್ರೆ ಆರೋಗ್ಯ ವ್ಯವಸ್ಥೆಯನ್ನು ಸರಿ ಮಾಡ್ಕೋಬೇಕು. ಭಾರತದಲ್ಲಿ ಎಷ್ಟೇ ಯೋಜನೆಗಳು ಜಾರಿಗೆ ತಂದ್ರೂ ವೈಫಲ್ಯಗಳ ಸಂಖ್ಯೆ ಅಂತೂ ಕಡಿಮೆ ಆಗ್ತಿಲ್ಲ. ಕಡಿಮೆ ಆಗಬೇಕು ಅಂದ್ರೆ ಜನಗಳ ಪ್ರಾಣ ಉಳಿಬೇಕು ಅಂದ್ರೆ ಭಾರತ ವೈಫಲ್ಯಗಳ ಕಡೆ ಗಮನ ಕೊಟ್ಟು ಸರಿ ಮಾಡ್ಕೋಬೇಕು. ಧನ್ಯವಾದಗಳು. ಭಾರತ 112 ಸ್ಥಾನದಲ್ಲಿದೆ, 112 ಸ್ಥಾನದಲ್ಲಿದೆ ಅಂತ ಹೇಳೋದಕ್ಕಿಂತ ನಾವು ಯುವಕರಾಗಿ ಭಾರತವನ್ನ ಮೊದಲನೇ ಸ್ಥಾನಕ್ಕೆ ಹೇಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಆ ನಿಟ್ಟಿನ ಪ್ರಯತ್ನವೇ ಆತ್ಮನಿರ್ಭರ ಭಾರತ. ಒಂದು ಬಾಣ ಪಕ್ಷಿಗೆ ಹಾಕಿದರೆ